ಇವನ್ನೆಲ್ಲ ಇದು ಮಾಡ್ಕೋಬಹುದು. ಆಮೇಲೆ ಸಸ್ಯ ಅಭಿವೃದ್ಧಿ ಇದನ್ನ ಹೆಂಗ್ ಮಾಡ್ಕೋಬೇಕು ಅಂತಂದ್ರೆ ನಿಂಬೆಯಿಂದ ಬೀಜದಿಂದಲೇ ಅಭಿವೃದ್ಧಿ ಪಡಿಸಬೇಕಾಗ್ತದೆ. ಬೀಜ ಪದ್ಧತಿ ನೈಸರ್ಗಿಕ ಪ್ರತಿಕೂಲಗಳನ್ನು ಸಮರ್ಥವಾಗಿ ಸಹಿಸಬಲ್ಲಾಗ್ತದೆ. ನಾವು ಬೀಜದಿಂದ ಮಾಡಿದ್ರೆ ರೋಗ ಸ್ವಲ್ಪ ಮಟ್ಟಿಗೆ ನಾವು ನಿರೋಧಕವಾಗಿ ನಾವು ಇದು ಮಾಡ್ಕೋಬಹುದು. ಆಮೇಲೆ ಸಮೃದ್ಧವಾಗಿ ಫಸಲನ್ನ ತಯಾರು ಮಾಡಬೇಕಾಗ್ತದೆ. ಆಮೇಲೆ ಸಸಿಯನ್ನ ನಾವು ತಯಾರಿಸೋದು ನೋಡಿದ್ರೆ ತಾಜಾ ಬೀಜವನ್ನು 15 ಸೆಂಟಿಮೀಟರ್ ತಾಜಾ ಇರಬೇಕು ಬೀಜ. ಅಂದ್ರ ಸಾಲಗಳಲ್ಲಿ 5 ಸೆಂಟಿಮೀಟರ್ ಒಂದರಂತೆ ನಾವು ಬಿತ್ತಬೇಕು. ಬಿತ್ತು ಆಳ 1.5-2 ಸೆಂಟಿಮೀಟರ್ ಇದ್ರೆ ಸಾಕಿದಕ್ಕೆ. ಆಮೇಲೆ ಹದ ಹೊರತು ನೀರು ಕೊಡಬೇಕು ಇದಕ್ಕೆ. ಆಮೇಲೆ 6-9 ತಿಂಗಳ ಅಂತರದಲ್ಲಿ ಅವುಗಳನ್ನು ಜೋಪಾನವಾಗಿ ಹೆಪ್ಪು ಸಮೇತ ಕಿತ್ತು ತೆಗೆದು ಗುಂಡಿಯಲ್ಲಿ ನೆಡಬೇಕಾಗ್ತದೆ. ಇದು ಸಸಿಗೆ ತಯಾರಿಸುವ ವಿಧಾನ. ಇದನ್ನ ನಮಗೆ ಒಂದು ಅವಕಾಶ ಹೇಳಬೇಕಂದ್ರೆ ನೀವು ರೈತ ಉತ್ಪಾದಕರ ಕಂಪನಿಯ ಮೂಲಕ ನೀವೇ ನೀವು ಸಸಿಯನ್ನ ತಯಾರು ಮಾಡಿಕೊಂಡ್ರೆ ಏನಿದೆ ನಿಮಗೊಂದು ಒಳ್ಳೆಯ ಅವಕಾಶ. ಅಂದ್ರೆ ಒಂದು ಅಡ್ವಾಂಟೇಜ್ ನಿಮಗೆ ಯಾವಾಗ ಬೇಕಾದಾಗ ಕ್ವಾಲಿಟಿ ಸಸಿ ಸಿಗ್ತಾವ. ಯಾಕಂದ್ರೆ ನಿಮ್ದೇ ಆದಂತಹ ಸಸಿಯನ್ನ ತಯಾರು ಮಾಡಿಕೊಂಡ್ರೆ ಉತ್ತಮವಾದ ಗುಣಮಟ್ಟದ ಕ್ವಾಲಿಟಿ ಸಸಿಗಳ ಸಿಗುವುದು ಒಂದು. ಆಮೇಲೆ ಕಡಿಮೆ ಬೆಲೆಯಲ್ಲಿ ಸಿಗ್ತದೆ. ಆಮೇಲೆ ಎರಡನೇದು ನಮಗೆ ಯಾವ ಸಮಯದಲ್ಲಿ ಬೇಕು ಆ ಸಮಯದಲ್ಲಿ ಸಿಗ್ತದೆ. ಮೂರನೇ ಅಡ್ವಾಂಟೇಜ್ ದೊಡ್ಡ ಅಡ್ವಾಂಟೇಜ್ ಅಂದ್ರೆ ಇದಕ್ಕೆ ನಿಮಗೆ ಏನಿದೆ ಎಲ್ಲರದು ಸೇಮ್ ಕ್ವಾಲಿಟಿ ನೀವು ಬೆಳೆದ್ರೆ ಅಂತಂದ್ರೆ ಈಗ ಸಸಿ ಸೇಮ್ ಇರ್ತದೆ ಅಂದ್ಮೇಲೆ ಕ್ವಾಲಿಟಿ ಸೈಜ್ ಈಗ ಬೇರೆ ಬೇರೆ ವೆರೈಟಿ ಹಾಕಿದ್ರೆ ಏನಾಗ್ತದೆ ಒಬ್ರು ಪ್ರಮಾದಿನಿ ಬೆಳಿತೀರಿ ಸೆಲೆಕ್ಷನ್ ಒಬ್ಬರು ಬೆಳಿತೀರಿ ಒಬ್ರು ಖಾಸಗಿ ಲೈಮ್ ಹಾಕ್ತೀರಿ ಬೇರೆ ಬೇರೆ ಇದು ಮಾಡಿದಾಗ ನಾವು ಒಟ್ಟಾಗಿ ರೈತ ಉತ್ಪಾದಕರ ಕಂಪನಿ ಜೋಡಿ ನಾವು ಎಕ್ಸ್ಪೋರ್ಟ್ ಮಾಡಬೇಕ್ರೆ ಅಥವಾ ದೂರದ ಮಾರುಕಟ್ಟೆಗೆ ಕಳಿಸಬೇಕಾರೆ ಅಲ್ಲಿ ಗ್ರೇಡ್ ವೇರಿಯೇಷನ್ ಬರ್ತದೆ. ಆ ನಿಟ್ಟಿನೊಳಗೆ ನಮ್ಮ ಗ್ರೇಡ್ ವೇರಿಯೇಷನ್ ಬಂದಾಗ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ತೊಂದರೆದಾಯಕನೂ ಆಗ್ತದೆ. ಈ ನಿಟ್ಟಿನೊಳಗೆ ನಿಮಗೊಂದು ಒಳ್ಳೆ ಅವಕಾಶ ಅಂದ್ರೆ ಆಲ್ರೆಡಿ ನಮಗೆ ಭೌಗೋಳಿಕವಾಗಿ ಮಾನ್ಯತೆ ಪಡೆದಂತ ನಿಮ್ಮ ಇಂಡಿ ಲೈಮ್ ಇದೆ, ಅದನ್ನೇ ನೀವು ಸಸ್ಯಗಾರವನ್ನು ಮಾಡಿಕೊಂಡು ನಿಮ್ಮ ರೈತ ಉತ್ಪಾದಕರ ಕಂಪನಿ ಮೂಲಕ ಸಸ್ಯ ಉತ್ಪಾದನೆ ಮಾಡಿಕೊಂಡು ಅದನ್ನು ನಿಮಗೆ ಒಂದು ಬೆಲೆಯಲ್ಲಿ ಮತ್ತು ಕ್ವಾಲಿಟಿ ಉತ್ತಮವಾದ ಗುಣಮಟ್ಟದ ಸೀಡ್ಲಿಂಗ್ಸ್ ಅನ್ನು ಸಸಿಗಳನ್ನು ನೀವು ಪಡೆದುಕೊಂಡು ಉತ್ತಮವಾದಂತ ಒಂದು ಕ್ವಾಲಿಟಿ ಅಂದ್ರೆ ವರ್ಗೀಕರಣ ಮಾಡುವ ಮುಂದೆ ಸೇಮ್ ಕ್ವಾಲಿಟಿ ಜಾಸ್ತಿ ನಮಗೆ ಸಿಗ್ತದೆ. ದೂರ ದೂರಕ್ಕೆ ಕಳಿಸ್ಲಿಕ್ಕೂ ನಮ್ಗೆ ವರ್ಗೀಕರಣಕ್ಕೂ ಈಸಿ ಆಗ್ತದೆ. ಈ ನಿಟ್ಟಿನೊಳಗೆ ನಾವು ಅದೊಂದು ನಾವು ಸಸಿಗಳನ್ನ ತಯಾರಿಸೋದು ಒಂದು ಆಕ್ಟಿವಿಟಿಯನ್ನ ನಾವು ಉಪಯೋಗಕ್ಕ ಮಾಡ್ಕೋಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೋತೀನಿ. ಆಮೇಲೆ ನಾವು ಇದನ್ನ ಜೂನ್ ಮತ್ತು ಆಗಸ್ಟ್ ತಿಂಗಳದೊಳಗೆ ನಾಟಿ ಮಾಡೋದು ಸೂಕ್ತ ಆಗಿದೆ ಇದನ್ನ. ಆಮೇಲೆ ಅದೇ ರೀತಿ ಭೂಮಿಯನ್ನ ನಾವು 2-3 ಬಾರಿ ಆಳವಾಗಿ ಉಳುಮೆ ಮಾಡಿ ಅದನ್ನೆಲ್ಲ ನಿಮಗೆ ಸಿದ್ಧತೆ ಮಾಡ್ಕೋಬೇಕಾಗ್ತದೆ. ಶಿಫಾರಸು ಮಾಡಿದ ಹಂತದಲ್ಲಿ 60-90 ಸೆಂಟಿಮೀಟರ್ ಗಾತ್ರದ ಗುಂಡುಗಳನ್ನು ತೆಗೆದು ಬಿಸಿಲಿಗೆ ಬಿಡಬೇಕು. ಒಂದೆರಡು ದಿನ ಬಿಸಿಲಿಗೆ ಬಿಟ್ಟು ಆಮೇಲೆ ಇದನ್ನ ಕೊಟ್ಟಿಗೆ ಗೊಬ್ಬರ 2 ಕಿಗ್ರಾಮ್ ಒಂದೊಂದು ಗುಂಡಿಗೆ ಹಾಕಿ 1 ಕಿಗ್ರಾಮ್ ಅಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನು ಹಾಕಿ ನಾವು ಈ ಗಿಡಗಳನ್ನ ನೆಡಬೇಕು. ಆಮೇಲೆ ಅಂತರ ನಾವು ಸ್ಪೇಸಿಂಗ್ ಅಂತೀವಿ. ಅಂತರ ಸ್ಪೇಸಿಂಗ್ ಅನ್ನು ನೋಡಿದಾಗ ಪ್ರತಿ ಹೆಕ್ಟರ್ಗೆ ಸಾಲುಗಳು ಮತ್ತು ಸಸಿಗಳ ನಡುವೆ 6 ಮೀಟರ್ ಅಂತರ ಇರಬೇಕು. ಪ್ರತಿ ಹೆಕ್ಟರ್ಗೆ 277 ಗಿಡ ಬೇಕಾಗ್ತವೆ ಇದಕ್ಕೆ. ಆಮೇಲೆ ನಡುವೆ ಕಾಲಕ್ಕೆ ಸಸಿಗಳ ವಯಸ್ಸು 1 ವರ್ಷದಷ್ಟು ಇದ್ದರೆ ಸಾಕು. ಸಸಿಗಳ ಕಾಂಡ ನೆಟ್ಟಿಗಿರಬೇಕು ಮತ್ತು ಕೀಟ ಹಾಗೂ ರೋಗಗಳಿಂದ ಮುಕ್ತವಾಗಿ ಇರಬೇಕದು. ಆಮೇಲೆ ನೀವು ಒಂದೇ ಸಮ ಬರಲಿಕ್ಕೆ ಆಕಾರ ಮತ್ತು ಸೌರಿಕೆಯನ್ನ ಅಂದ್ರೆ ನಾವು ಪ್ರೂನಿಂಗ್ ಅಂಡ್ ಟ್ರೈನಿಂಗ್ ಅಂತೀವಿ, ಅದನ್ನು ಚಾಟ್ನಿಯನ್ನ ಮಾಡ್ಕೋಬೇಕಾಗ್ತದೆ. ನೆಲಮಟ್ಟದಿಂದ 75-100 ಸೆಂಟಿಮೀಟರ್ ಎತ್ತರವರೆಗೆ ರಕ್ಕೆ ಪುಕ್ಕೆ ರಂಬೆಗಳು ಬರದಂತೆ ಅದನ್ನು ಸದೃಢವಾಗಿ ನಾವು ಬೆಳೆಸಬೇಕಾಗ್ತದೆ. ಅದೇ ರೀತಿ ನಾವು ಲಿಂಬೆ ಆರೋಗ್ಯವನ್ನು ನಾವು ನೋಡ್ಲಿಕ್ಕತ್ತಾಗ ಆರೋಗ್ಯ ಭಾಗಗಳೇನಪ್ಪ ಲಿಂಬೆದು, ಬೇರೆ ಜನಕ್ಕೆಲ್ಲ ನಾವು ಇಷ್ಟೆಲ್ಲ ನಾವು ಬೆಳಿತೀವಿ ಯಾಕೆ, ನಾವು ಡಿಮಾಂಡ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತನ್ಲಿಕ್ಕೆ ಇದನ್ನು ಲಿಂಬೆ ಬೆಳೆಗಾರರಿಗೆ ಒಂದು ಇದು ನೋಡ್ರಿ ಶರೀರದ ತೂಕವನ್ನು ಇಳಿಸಲಿಕ್ಕೆ ಸಹಾಯ ಆಗ್ತದೆ. ಆಮೇಲೆ ಜ್ವರದ ತಾಪ ಮತ್ತು ಶೀತ ಬಾಧೆಗಳನ್ನ ನಿವಾರಿಸ್ತದೆ. ಆಮೇಲೆ ಹಲ್ಲು ನೋವನ್ನು ಉಪಶಮನಗೊಳಿಸ್ತದೆ, ಹಲ್ಲುಗಳನ್ನ ಶುಭ್ರಗೊಳಿಸ್ತದೆ, ಪಾದಗಳಿಗೆ ವಿಶ್ರಾಂತಿಯನ್ನು ಒದಗಿಸುತ್ತದೆ. ಆಮೇಲೆ ಬಿಸಿಲಿನ ಜಳದ ಹಾನಿಯನ್ನ ಕಡಿಮೆ ಮಾಡುತ್ತದೆ, ಜೇನುನೊಣ ಮುಂತಾಗಿ ಕಟುಕಿದಲ್ಲಿ ಆಗುವ ನೋವನ್ನ ನಿವಾರಿಸುತ್ತದೆ, ಗಾಯದ ಕಲೆಗಳನ್ನ ಮತ್ತು ಕಪ್ಪು ಮಜ್ಜೆ ಸುಕ್ಕುಗುಟ್ಟರು ಮುಂತಾದವುಗಳನ್ನ ಅದು ಹೋಗಲಾಡಿಸ್ತದೆ. ಆಮೇಲೆ ಹಣ್ಣಿನ ರಸವು ಸಿ ಜೀವಸತ್ವದ ಒಳ್ಳೆಯ ಮೂಲ, ವಿಟಮಿನ್ ಸಿ ಅಂತೀವಲ್ಲ ಅದರದ ಮೂಲ ಇದು. ಹಣ್ಣುಗಳಲ್ಲಿ ಶಾರೀರಿಕ ಅಗತ್ಯವಿರುವ ಪೋಷಕಾಂಶಗಳು ಇರ್ತಾವ. ಇದಕ್ಕೆ ತಿರುಳಿನಲ್ಲಿ 19% ನಾರು ಇರ್ತದೆ ಇದರೊಳಗೆ. ಅದರಿಂದ ನಮ್ಗೆ ಏನಾಗ್ತದೆ, ನಾವು ತಿರುಳೆಲ್ಲ ಒಂದು ಉಪ್ಪಿನಕಾಯಿ ರೂಪದಾಗೆಲ್ಲ ತಿಂದಾಗಿದ್ದಾಗೆಲ್ಲಾನು ನಮ್ಗೆ ಬೇರೆ ಬೇರೆ ವಿವಿಧ ತೊಂದರೆಗಳನ್ನಾಯ್ತು ಎಲ್ಲಾನು ಹೋಗಲಾಟಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ತಿರುಳಿನಲ್ಲಿ ಸರ್ಕಾರ ಮತ್ತು ಪಿಷ್ಟಗಳು ಅಂತೀವಲ್ಲ ಅವು ನಮ್ಗೆ 4% ಇದ್ರೆ ಪ್ರೋಟೀನ್ ಸತ್ವ 2% ಇರ್ತದೆ. ಹಣ್ಣಿನಗಳ ರಸದಲ್ಲಿ 5% ಬಿ ಜೀವಸತ್ವ ಇದ್ರೆ ಥೈಮಿನ್ 3% ಇರ್ತದೆ. ತಾಮ್ರ ಕ್ಯಾಲ್ಸಿಯಂ ಕಬ್ಬಿಣ ಮುಂತಾಗಿ ಸಾಕಷ್ಟು ಇದ್ರೊಳಗೆ ಇರ್ತಾವ. ಅಧಿಕ ರಕ್ತ ಒತ್ತಡ ಬಿದ್ದಲ್ಲಿ ಇವುಗಳ ಸೇವನೆ ಉಪಯುಕ್ತವಾಗಿದೆ. ಆಮೇಲೆ ಆಂತರಿಕ ರಕ್ತಸ್ರಾವವನ್ನ ಇದು ತಡೀತದೆ. ಬಿಸಿಲಿಗೆ ಮೂಗಿನಿಂದ ರಕ್ತ ಸೋರ್ತಿರ್ತದೆ, ಅವಾಗನು ಇದನ್ನ ಉಪಯೋಗ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ಪ್ರಮುಖವಾದಂತಹ ಸಂಧಿವಾತ ಕೀಲು ನೋವು ಇದ್ರೂ ಇದನ್ನ ಸೇವನೆಯಿಂದ ಇದು ಲಾಭದಾಯಕವಾಗಿದೆ. ಅಜೀರ್ಣದ ತೊಂದರೆ ಇದ್ರೂ ಇದನ್ನ ಯೂಸ್ ಮಾಡಿದ್ರೆ ಅನುಕೂಲ ಆಗ್ತದೆ. ಕೊನೆಯದಾಗಿ ಹೇಳಬೇಕಂದ್ರೆ ಇದು ತಲೆಯಲ್ಲಿ ಹೊಟ್ಟಿದ್ರು ಸದ್ಯಕ್ಕೆ ಬಹಳ ಮಂದಿ ಯೂಸ್ ಮಾಡ್ತಾ ಇರ್ತೀರಿ. ನಿಮಗೆ ಅಸಹಯೋಗ ಕಾಣ್ತಿದ್ದಲ್ಲಿ ಹಣ್ಣಿನ ರಸವನ್ನು ಹಚ್ಚಿ ಸ್ನಾನ ಮಾಡಿದ್ರೆ ನಮಗೆ ಅನುಕೂಲಕರವಾಗ್ತದೆ. ಮುಂದೆ ನಾವು ಇದರ ಮಾರುಕಟ್ಟೆ ವ್ಯವಸ್ಥೆಯನ್ನ ನೋಡೋಣ. ರೈತರು, ಆದರೆ ನಮ್ಮ ಬಿಜಾಪುರ ಮತ್ತು ಈಗ ಬಾಗಲಕೋಟೆ ರೈತರು ಈ ಭಾಗದಲ್ಲಿ ನಾವು ನೋಡಿದಾಗ ಈ ಲಿಂಬೆಯನ್ನ ಬಹಳ ನಮಗೆ ಮಧ್ಯವರ್ತಿಗಳ ಹಾವಳಿ ಬಹಳ ಇದೆ. ಇಲ್ಲಿ ಮಧ್ಯವರ್ತಿಗಳ ಹಾವಳಿಯನ್ನು ತೆಗೆದು ರೈತರೇ ನೇರವಾದಂತಹ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ವಿಪುಲವಾದಂತಹ ಅವಕಾಶಗಳಿದೆ. ಅದ್ರ ಒಂದೊಂದಾಗಿ ನಾ ಹೇಳ್ಕೋತ ಹೋಗ್ತೀನಿ. ಮಾರುಕಟ್ಟೆಗಳು ನಮ್ಮಲ್ಲಿ ಎಲ್ಲೆಲ್ಲಿದೆ ನಮಗೆ ಮಾರುಕಟ್ಟೆ, ಅದನ್ನು ಮತ್ತೆ ಅದನ್ನು ನಾವು ಮಾರಾಟವನ್ನು ಹೆಂಗೆ ಮಾಡಬೇಕು ಎಂಬುದನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಈಗ ಮೊದಲೇದಾಗಿ ನಾವು ನೇರವಾದಂತಹ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಬೇಕಾಗ್ತದೆ. ಅದನ್ನ ನಾವು ಹೆಂಗ್ ಮಾಡ್ಕೋಬೇಕೆಂಬುದು ಮುಂದೆ ಹೇಳ್ತೇನೆ. ನೇರವಾದಂತಹ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡ್ರೆ ನಮಗೆ ಅಪಾರವಾದಂತಹ ಉತ್ತರ ಭಾರತದ ಮಾರುಕಟ್ಟೆ, ಈಗ ಅಜಾದ್ಪುರ್ ಮಂಡಿ ಅಂತಿದೆ. ಅಜಾದ್ಪುರ್ ಮಂಡಿಯಲ್ಲಿ ಏನಾಗಿದೆ, ಏಷ್ಯಾದಲ್ಲೇ ದೊಡ್ಡ ಮಾರುಕಟ್ಟೆ ವ್ಯವಸ್ಥೆ. ಅಲ್ಲಿ ನಮಗೆ ಲಿಂಬೆಯ ಬೇಡಿಕೆ ಬಹಳ ಇದೆ. ಅದು ಉತ್ತರ ಭಾರತ ಎಲ್ಲಾನು ನಾವು ಕವರ್ ಮಾಡಿದಂಗಾಗ್ತದೆ. ಅದೇ ರೀತಿ ವಿವಿಧ ದೇಶಗಳಿಗೂ ನಾವು ರಫ್ತು ಮಾಡಬಹುದು. ಅದೇ ರೀತಿ ನಮ್ಮಲ್ಲಿ ಬೇರೆ ಬೇರೆ, ಯಾಕಂದ್ರೆ ನಮ್ಮ ಬಿಜಾಪುರ ಲಿಂಬೆ ಅಂತಂದ್ರೆ ಅಷ್ಟು ಟೇಸ್ಟ್ ಅಷ್ಟು ರಸ ಇದೆ, ಡಿಮಾಂಡ್ ಬಹಳ ಇದೆ. ಅದನ್ನು ನಾವು ಡಿಮಾಂಡ್ ಕ್ರಿಯೇಟ್ ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೋಬೇಕು ಬೇಡಿಕೆ ಆಧಾರಿತ. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ನಾವು ರೈತರ ಪರವಾಗಿ ಹೇಳಬೇಕಂದ್ರೆ ನಾವು ಅದನ್ನೆಲ್ಲ ಯೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ನಾವು ಇಲ್ಲೇ ಲೋಕಲ್ ಅನ್ನ ಕೊಟ್ಟು ಎಕ್ಸ್ಪೆಕ್ಟೇಷನ್ ಆಗಿ ನಮಗೇನು ಲಾಭ ಎಷ್ಟು ತಟ್ಟಬೇಕು ಅಷ್ಟು ತರ್ತಾ ಇಲ್ಲ. ಹಿಂಗಾಗಿ ನಮ್ಮ ಗ್ಲಟ್ ಸೀಸನ್ ಅಲ್ಲಾಯ್ತು, ಸ್ಲಾಕ್ ಸೀಸನ್ ಅಲ್ಲಾಯ್ತು. ಲಿಂಬೆಯ ಮಾರುಕಟ್ಟೆಯನ್ನು ಸದೃಢವಾಗಿ ನಾವು ಲಾಭವನ್ನು ತೆಗೆದುಕೊಳ್ಳಬೇಕಾಗಿತ್ತಂದ್ರೆ ಸಂಘಟನಾತ್ಮಕವಾಗಿ ನೇರ ಮಾರುಕಟ್ಟೆ ವ್ಯವಸ್ಥೆಗಳನ್ನು ನಾವು ಹಿಡ್ಕೋಬೇಕು. ಅದೇ ರೀತಿ ಸಾಕಷ್ಟು ನಾವು ನೇರು ಖರೀದಾರರು ಬಹಳ ಜನ ಇದ್ದಾರೆ, ಪುಣೆಯಲ್ಲಿದ್ದಾರೆ, ಮುಂಬೈಯಲ್ಲಿದ್ದಾರೆ, ಸಾಕಷ್ಟು ಜನ ಇದ್ದಾರೆ. ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರದ್ದು ನಂಬರ್ ಕೊಡ್ತೀನಿ, ಅವ್ರ ಜೋಡಿ ಕೋಆರ್ಡಿನೇಟ್ ಎಲ್ಲ ಮಾಡ್ಕೋಬಹುದು ನೀವು. ಅದೇ ರೀತಿ ನಮಗೆ ಇನ್ನೊಂದು ಅಪಾರ ಬೇಡಿಕೆ ಇರುವುದು ರಫ್ತಿನಲ್ಲಿ. ರಫ್ತು ನಮ್ಮಲ್ಲಿ ನೋಡ್ರಿ ಬಹಳ ಬೇಡಿಕೆ ಇದೆ. ರಫ್ತನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ನಮ್ಮ ರಾಜ್ಯದಿಂದ ಅಥವಾ ನಮ್ಮ ದೇಶದಿಂದ ಇದು ಬೇರೆ ಬೇರೆ ದೇಶಗಳಿಗೆ ರಫ್ತಾಗ್ತಾ ಇದೆ. ನಾವು ಒಂದು ಅಂಕಿಅಂಶಗಳನ್ನು ನೋಡಿದಾಗ ಭಾರತದ ರಫ್ತು 2023-24 10,992,000 kg ಫ್ರೆಶ್ ನಾವು ಲಿಂಬೆಯನ್ನು ಹೊರದೇಶಗಳಿಗೆ ಕಳಿಸಿದೀವಿ. ಪ್ರಮುಖವಾಗಿ ನೇಪಾಳ ಮತ್ತು ಯುಎಇ ಅಂತೀವಿ, ಅರಬ್ ಎಮಿರೇಟ್ಸ್, ಭೂತಾನ್, ಕುವೈತ್, ಕತಾರ್, ಇರಾಕ್ ಮತ್ತು ಸೌದಿ ಅರೇಬಿಯಾ ನಮ್ಮ ಲಿಂಬೆ ಆಮದನ್ನು ಮಾಡ್ಕೋತಾ ಇದ್ದಾವೆ. ಅದೇ ರೀತಿ ನಮಗೆ ಈ ಬೆಳೆಗೆ ಬೇರೆ ದೇಶದಿಂದನೂ ಕಾಂಪಿಟೇಷನ್ ಇದೆ, ಅದು ನಾವು ಗಣನೆಗೆ ತೆಗೆದುಕೊಳ್ಬೇಕು. ಎಸ್ಪೆಷಲಿ ಫಸ್ಟ್ ವರ್ಲ್ಡ್ ಒಳಗೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇರುವುದು ಸ್ಪೇನ್ ದೇಶ. ಅದೇ ರೀತಿ ನಮಗೆ ಹೆಚ್ಚಿನ ನಮ್ಮ ಇಂಪೋರ್ಟರ್ಸ್ ಏನಿದ್ದಾರೆ ಜಾಸ್ತಿ ನಮ್ಮಿಂದ ತೆಗೆದುಕೊಳ್ಳೋರು, ಅಮೆರಿಕಕ್ಕೂ ನಮ್ಮ ಲಿಂಬೆ ಹೋಗ್ತದೆ, ಜರ್ಮನಿಗೆ ಹೋಗ್ತದೆ, ನೆದರ್ಲ್ಯಾಂಡ್ಸ್ಗೆ ಹೋಗ್ತದೆ, ಫ್ರಾನ್ಸ್ಗೆ ಹೋಗ್ತದೆ, ಯುನೈಟೆಡ್ ಕಿಂಗ್ಡಮ್ಗೂ ನಮ್ಮ ದೇಶದಿಂದ ಲಿಂಬೆ ರಫ್ತಾಗ್ತಿದೆ. ಇಷ್ಟೆಲ್ಲ ನಮಗೆ ಅವಕಾಶಗಳು ಇದ್ದಾಗ ಎಲ್ಲರಿಗೂ ಗೊತ್ತಿದ್ದಂತ ಇದಂದ್ರೆ ಬೇಸಿಗೆ ಕಾಲದಾಗಾಯ್ತು, ಯಾಕಂದ್ರೆ ಬೇರೆ ಕಾಲದಾಗೂ ಆಯ್ತು, ನಾವು ಒಂದು ಮೂರ್ನಾಲ್ಕು ತರದಲ್ಲಿ ಯೂಸ್ ಆಗ್ತದೆ ಅಂತ ಹೇಳ್ಬಿಟ್ಟು ತುಂಬಾ ಬೇಡಿಕೆ ಇದೆ. ಒಂದು ಮೆಡಿಸಿನಲ್ ವ್ಯಾಲ್ಯೂ ಆಗಿ ನಾವು ಉಪಯೋಗ ಮಾಡ್ಕೋತೀವಿ. ಎರಡನೇದಾಗಿ ನಮಗೆ ಆರೋಗ್ಯ ದೃಷ್ಟಿಯಿಂದನೂ ಆಯ್ತು, ಬೇಸಿಗೆಯಲ್ಲಿ ನಮ್ಗೆ ತಂಪು ಮಾಡ್ಕೊಳ್ಳೋದಕ್ಕಾಯ್ತು, ನಾವು ಎಲ್ಲಾ ರೀತಿಯಿಂದನೂ ಬಹು ಉಪಯೋಗಿ ಲಿಂಬೆ. ಇದನ್ನ ಇಷ್ಟೆಲ್ಲ ಅವಕಾಶಗಳು, ಮಾರುಕಟ್ಟೆ ವ್ಯವಸ್ಥೆ ಇದೆ, ಡಿಮಾಂಡ್ ಅಂದ್ರೆ ಬೇಡಿಕೆನೂ ಜಾಸ್ತಿ ಇದೆ, ಸಪ್ಲೈಕಿನೂ ಕೆಲವೊಂದು ಟೈಮ್ ಇಲ್ಲಿ ಗ್ಲಟ್ ಆಗಿರ್ತದೆ ಇಲ್ಲಿ ನಿಮ್ಮ ಮಾರುಕಟ್ಟೆಯಲ್ಲಿ ಇಂಡಿಯಾ ಇದ್ರೊಳಗೆಲ್ಲಾನು, ಅದನ್ನ ಇಲ್ಲೇ ಹೆಂಗ್ ಮಾಡ್ಕೋಬೇಕು ಅಂತ ಹೇಳಿ ಒಂದೆರಡು ಮಾತು ಹೇಳ್ತೇನೆ. ಈಗ ಒಂದೇದಂದ್ರೆ ನಿಮ್ಮಲ್ಲಿ ಒಂದು ಸದಾವಕಾಶ ಅಂತಂದ್ರೆ ಸಮಗ್ರವಾಗಿ ಲಿಂಬೆಯನ್ನ ಅಭಿವೃದ್ಧಿ ಮಾಡಲಿಕ್ಕೆ ಲಿಂಬಿ ಬೋರ್ಡ್ ಆಗಿದೆ, ಅದರ ಉಪಯೋಗ ನೀವು ತೆಗೆದುಕೊಳ್ಳಬೇಕು. ಎರಡನೇದಾಗ ಲಿಂಬಿ ಬೋರ್ಡ್ ಇಂದ ನಿಮಗೆ ರೈತ ಉತ್ಪಾದಕರ ಕಂಪನಿಗಳನ್ನು ಮಾಡಿಸಿದ್ದಾರೆ. ಈ ಕಂಪನಿಗಳ ಅಂತಂದ್ರೆ ನೀವೇ ಎಲ್ಲ ಲಿಂಬೆ ಬೆಳೆಗಾರರು ಸೇರಿಬಿಟ್ಟು ಒಟ್ಟಾಗಿ ನೀವು ಮಾಡಿದ್ರೆ ದೂರದೂರ ಮಾರ್ಕೆಟ್, ನಾ ಹೇಳಿದೆ ಅಜಾದ್ಪುರ್ ಮಂಡಿಯದ್ದೆ, ಈಗ ವೈಯಕ್ತಿಕವಾಗಿ ನೀವು ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲಿ ನಿಮ್ದು, ಯಾಕಂದ್ರೆ ನಿಮ್ದು ಅಷ್ಟು ಲೋಡನೂ ಆಗುದಿಲ್ಲ, ಅಷ್ಟು ದೂರ ಕಳಿಸ್ಲಿಕ್ಕೂ ಆಗುದಿಲ್ಲ, ವ್ಯವಸ್ಥಿತವಾಗಿ ನೀವು ಮಾರುಕಟ್ಟೆ ಮಾಡಲಿಕ್ಕೆ ಅಸಾಧ್ಯ ಆಗ್ತದೆ. ಈ ನಿಟ್ಟಿನೊಳಗೆ ನಮಗೆ ಮಧ್ಯವರ್ತಿಗಳು ಬಂದು ಎಲ್ಲಾರ ಕಡೆಯಿಂದ ತಗೊಂಡು ಅವ್ರೇನ್ ಮಾಡ್ತಾರೆ, ಈಗ 10 ಮಂದಿ ಕಡೆ ತಗೊಂಡು ಬಂದು ಲೋಡ್ ಮಾಡಿ ಕಳಿಸಿ ಅವರು ಜಾಸ್ತಿನ ಲಾಭವನ್ನು ಮಾಡ್ಕೋತಿದ್ದಾರೆ. ಈ ದಿಶೆಯಲ್ಲಿ ನೀವು ಲಿಂಬೆಯ ಮಾರುಕಟ್ಟೆ ವ್ಯವಸ್ಥೆ ಬಂದಾಗ ನೀವೆಲ್ಲರೂ ಸೇರಿ ಒಂದು ರೈತ ಉತ್ಪಾದಕರ ಕಂಪನಿಗೆ ಜೋಡಿಸಿಕೊಂಡು ಆ ರೈತ ಉತ್ಪಾದಕರ ಕಂಪನಿಯ ಮೂಲಕ ನಿಮ್ದೇ ಆದಂತಹ ಬ್ರ್ಯಾಂಡ್ ಮಾಡಿ, ಈಗ ಇಂಡಿ ಲೈಮ್ ಅಂತೇಳಿ ಒಂದು ಜಿಐ ಟ್ಯಾಗು ಸಿಕ್ಕಿದೆ, ಆ ಜಿಐ ಟ್ಯಾಗ್ ಅನ್ನ ಬ್ರ್ಯಾಂಡ್ ಮಾಡಿಕೊಂಡು ನಿಮಗೆ ವಿಪುಲವಾದಂತಹ ಅವಕಾಶಗಳು ತುಂಬಾ ಇದೆ. ಅವನ್ನ ನೀವು ಎಕ್ಸ್ಪೋರ್ಟ್ ಮಾಡ್ಲಿಕ್ಕಾಯ್ತು, ಜಿಐ ಟ್ಯಾಗ್ ನಿಮ್ದು ಎಲ್ಲಿ ಹೋದ್ರೂ ಸರಿ ನಿಮ್ದು ಬ್ರ್ಯಾಂಡ್ ಬಂದ್ಬಿಡ್ತದೆ. ಇಂಡಿ ಲೈಮ್ ಅಂತೇಳಿ ನಿಮ್ದೇ ಆದಂತಹ ಬ್ರ್ಯಾಂಡ್ ಅಲ್ಲಿ ನೀವು ಮಾರಾಟ ಮಾಡ್ಲಿಕ್ಕೆ ಲಿಂಬೆ ಬೆಳೆಗಾರರಿಗೆ ತುಂಬಾ ಅವಕಾಶ ಇದೆ. ಇದರ ಲಾಭವನ್ನು ನೀವು ಮಾಡ್ಕೋಬೇಕು. ಮಾಡ್ಕೊಳ್ಳಿಕ್ಕೆ ಅವಶ್ಯಕತೆ ಇರುವುದು ನಿಮ್ಮಲ್ಲಿ ಸಂಘಟನಾತ್ಮಕವಾದಂತಹ ಒಂದು ಇಚ್ಛಾಶಕ್ತಿ, ಅದೇ ರೈತ ಉತ್ಪಾದಕರ ಕಂಪನಿಯನ್ನ ಮಾಡಿಕೊಂಡು ಎಲ್ಲರೂ ಸೇರಿ ರೈತರು ಸೇರಿ ಏನ್ ಮಾಡಬೇಕು, ನಿಮ್ ನಿಮ್ಮ ಮಾಲೆಗಳನ್ನ ಒಂದು ಬಂದಾಗ ಎಲ್ಲ ಒಂದು ಕೋಆರ್ಡಿನೇಟ್ ಮಾಡಿ ಒಂದು ಸಿಇಒಗಳ ಮೂಲಕ ನಿಮ್ದೇ ಆದಂತಹ ಒಂದು ಲೋಡ್ ಮಾಡಿ ನೀವು ಬೇರೆ ಬೇರೆ ದೂರ ದೂರ ಮಾರುಕಟ್ಟೆಗಳಿಗೆ ಕಳಿಸಿದಾಗ ನೀವು ಎಲ್ಲಾ ಸೀಸನ್ ನಲ್ಲೂ ಹೆಚ್ಚಿನ ಲಾಭವನ್ನು ಪಡೀಲಿಕ್ಕೆ ಅನುಕೂಲ ಆಗ್ತದೆ.

ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ್ಕ, ಶೋಭಕ್ಕ ಇದ್ದೇನು ಮನೆಗೆ? ಬಾರಪ್ಪ ರಜಣ ಬಾ. ಅಲ್ಲ ಏನಿದೆ, ಯಾಕೋ ಧ್ವನಿ ಹೇಳಿದೋಗಿದೆ? ಏನಪ್ಪ ಇರ್ತಾವಲ್ಲ ತಾಪತ್ರಯ, ಮನೆ ಅಂದ ಮೇಲೆ ಸಂಸಾರ ಅಂದ ಮೇಲೆ ಎಲ್ಲ ಅಷ್ಟು ತಾಪತ್ರ ಕಡಿಮೆ ಕಡಿಮೆ ಆಗ್ತಾವ ಬಿಡ್ತಾವ, ಮತ್ತ ವಿಚಾರ ಅಂತೂ ಬರ್ತಾವ ನೋಡು. ಇನ್ನ ಶೋಭಕ್ ನಾ ಏನ್ ಹೇಳ್ಬೇಕವ? ಹಂಗೇನಿಲ್ಲ, ಶೋಭಕ್ ನ ಮನುಷ್ಯಳ ಇದ್ದಾಳಪ್ಪ, ಮನುಷ್ಯನಂದ ಮೇಲೆ ವಿಚಾರಗಳಿದ್ದೇ ಇರ್ತಾವಿಲ್ಲ ನೋಡು. ಅಲ್ಲ ರಜಣ, ಎಷ್ಟು ಗಟ್ಟಿದ್ರು ಮನುಷ್ಯ ಒಂದೊಂದ್ ಟೈಮ್ನಾಗ ಹಂಗ ಆಗ್ತಾವ ನೋಡು, ಮೆತ್ತಗಾಗ್ತದ ಅವು ಅಂತ ವಿಚಾರಗಳು ಬಂದ್ ಬಿಟ್ಟಿರ್ತಾವ. ಹೌದಲ್ಲ, ಅದಕ್ಕ ತಿಳಿದ್ರೆ ಏನ್ ಹೇಳ, ಏನ್ ಹೇಳ್ತಾರೆ? ಚಿಂತೆ ಚಿತೆ ಇದ್ದಂಗ. ಹೌದು, ಹೌದಲ್ಲ, ಅದ್ರ ನಡುವಿನ ಒಂದು ಸೊನ್ನೆ ಚಿತೆ ಆಗ್ಬಿಡುತ್ತೆ ಅಂತಂದ್ರೆ ಜೀವಂತ ಸುಡುತ್ತದಂತದ. ಖರೇನೇ ಅದು. ಇಷ್ಟೆಲ್ಲ ಹೇಳ್ಯಾರ, ಇಷ್ಟೆಲ್ಲ ಕೇಳಿರ್ತೀವಿ, ಇಷ್ಟೆಲ್ಲ ಓದಿರ್ತೀವಿ ಅಂದ್ರು ನಮಗ್ ಬಂದಾಗ ನನಗೆ ಹಿಡ್ಕೊಂಡ ಚಿಂತೆ ಮಾಡ್ಕೋತ ಕೂಡ್ತೀವಿ. ಯಾಕಂದ್ರೆ ಅದು ಪ್ರಸಂಗನೇ ಹಂಗಿರ್ತಾವಪ್ಪ. ಈಗ ನೀ ಬಂದಿ, ನಿನ್ ಜೋಡಿ ಒಂದ್ ಸ್ವಲ್ಪ ಏನೋ ಮಾತಾಡಿ ನಾವು ಅವ್ರಿಗೆ ಮಾಡ್ಕೋಬಹುದು. ಯಾರು ಇದ್ದಿದ್ದಿಲ್ಲ ಅಂದ್ರೆ ಏನ್ ಮಾಡ್ತಿ? ಒಬ್ಬರೇ ಕೂತಿರ್ತೀವಿ ಇಲ್ಲ, ಸತತ್ ಅದೇ ತಲೆ ಏನ್ ಕೆಲಸ ಮಾಡ್ಲಿ ಮಾಡದೇ ಇರ್ಲಿ, ಊಟ ಮಾಡಿದ ಕಡೆ ಲಕ್ಷ ಇರಂಗಿಲ್ಲ, ತಿಂಡಿ ತಿನ್ನೋದ್ ಲಕ್ಷ ಇರಂಗಿಲ್ಲ, ನಾ ಏನ್ ಮಾಡ್ಲಿಕ್ಕತ್ತೀನಿ ಅನ್ನೋದ್ ಲಕ್ಷ ಇರಂಗಿಲ್ಲ, ಬರೀ ನಮ್ ತಲೆ ಸುತ್ತೆಲ್ಲ ಬರೀ ಅದೇ ವಿಚಾರ ತಲೆ ತುಂಬಿರ್ತದ. ಆ ಟೈಮ್ನಾಗ ಗಂಡ ಹೆಂಡತಿ ಏನಾದ್ರೂ ಮಾತಾಡಿಸಿದ್ರೆ ಅದಂತೂ ಬಹಳ ಜಲ್ದಿ ಬರ್ತದ ನೋಡಿ. ಯಾಕಂದ್ರೆ ಇವತ್ ನಾಳೆ ಸುಮ್ ಸುಮ್ನೆ ಸಿಟ್ಟು ಬರ್ತಿರೋದಪ್ಪ, ಮತ್ತೆ ಹಿಂದೆ ಕಣ್ಣಾಗ ಮಾತಾಡಿಸಿದ್ರೆ ಕೇಳ್ತೇನೆ. ಅಲ್ಲಿ ಏನಾಗುತ್ತೆ ಶೋಭಕ್ಕ ಅಂತಂದ್ರೆ, ಹೇಳಿದ್ರ ಸುಮ್ ಸುಮ್ನೆ ನಮ್ಗೆ ಸಿಟ್ಟು ಬರ್ತಿರ್ತದ, ಆಮೇಲೆ ಈ ಟೈಮ್ ಇನ್ನೂ ಹೆಚ್ಚಿಗೆ ಬರ್ತದೆ. ಹೌದು, ಈ ರೀತಿ ನಾವು ಸಿಟ್ಟು ಮಾಡ್ಕೊಂಡಿದ್ವಿ, ಆ ಚಿಂತೆ ಏನಿರ್ತಲ್ಲ ಚಿಂತೆ ಕಡಿಮೆ ಆಗ್ತದೇನು? ಕಡಿಮೆ ಆಗಂಗಿಲ್ಲ ಬಿಡು. ಆ ಸಮಸ್ಯೆ ಬಗ್ಗೆ ಇರ್ತದೇನು? ಅದನ್ನು ಆಗಂಗಿಲ್ಲ ಬಗೆಹರಿದ್ರು. ಆದ್ರೆ ಏನಾಗುತ್ತೆ, ನಮ್ಮ ಬಿಪಿ ಹೆಚ್ಚಾಗ. ಹೌದು, ನಮ್ದು ಬಿಪಿ ಹೆಚ್ಚಾಗ ಮೇಡ ಎದುರು ಯಾರಿರ್ತಾರ ನೋಡು, ಅವ್ರು ಶಾಂತಿದ್ರು ಅವ್ರು ಸುಮ್ ಕೂತ್ರು ಅಂತಂದ್ರ ಮುಂದುವರಿಯೋದಿಲ್ಲ. ಅವ್ರದ್ದು ಏನಾದ್ರೂ ಬಿಪಿ ಹೆಚ್ಚಾಯ್ತು ಅವಾಗ ತಾರ್ಕಕ್ಕೆ. ಯಾಕಂದ್ರೆ ಎದುರಿನವರು ಇವ್ರಿಗೆ ಏನಾಗ್ಲಿಕ್ಕದ ಅಂತ ಅರ್ಥ ಮಾಡ್ಕೊಂಡ್ರೆ ಅದು ಸುಮ್ ಇರ್ತಾರಪ್ಪ. ಹೌದಿಲ್ಲ, ಸುಸುರೆ ಸಿಟಿಗೆ ಬರ್ತೀಯ ಅಂತ ತೆಗೆದ್ರೆ ಇನ್ನ ದೊಡ್ಡದಾಗ್ಬಿಡುತ್ತೆ. ಆದ್ರೆ ಶೋಭಕ್ಕ ನಾ ಒಂದು ಪ್ರಶ್ನೆ ಕೇಳ್ತೇನೆ. ಏನದು? ಈ ಒಂದು ಸಂಸಾರದಾಗ, ಈ ಒಂದು ಜಗತ್ತಿನಾಗ, ಹೌದು, ಯಾವುದೇ ಒಂದು ಸಮಸ್ಯೆ ಇದೆ ಮನುಷ್ಯಾಗ, ನಿನಗೊಂದ್ ಸಮಸ್ಯೆ ಇರಬಹುದು, ನನಗೊಂದ್ ಸಮಸ್ಯೆ ಇರಬಹುದು, ನನ್ನ ಸಮಸ್ಯೆ ನಿನಗದು ಸಣ್ಣದ ಅನಿಸ್ಬಹುದು, ನಿನ್ ಸಮಸ್ಯೆ ನನಗೆ ಏನ್ ಶೋಭಕ್ಕ ಇದಕ್ಕೆ ಚಿಂತೆ ಮಾಡ್ತೀರ ಅಂತ ನಾ ಅನ್ಬಹುದು. ಹೌದು, ಆದ್ರೆ ಎಲ್ಲಾ ಚಿಂತೆಗೆ ಎಲ್ಲಾ ಸಮಸ್ಯೆಗೆ ಉತ್ತರ ಇರ್ತದೋ ಇಲ್ಲೋ ಅಷ್ಟ ಹೇಳೋಣ. ಇದು ನೋಡು, ಅವ್ರವ್ರ ಮೇಲೆ ಡಿಪೆಂಡ್ ಆಗ್ತದಪ್ಪ, ಉತ್ತರ ಕಂಡುಕೊಳ್ಳೋದು ಅವ್ರವ್ರ ಮೇಲೆ ಡಿಪೆಂಡ್ ಆಗ್ತದ. ಅಂದ್ರೆ ಉತ್ತರ ಅದಂತ ಅರ್ಥ ಆಯ್ತೇನೆ? ಉತ್ತರ ಇರ್ತದೆ, ಉತ್ತರ ಇರ್ತದೆ. ನನಗೆ ಮೊದಲು ಉತ್ತರ ಕೊಡು, ಎಲ್ಲಾ ಸಮಸ್ಯೆಗೆ ಉತ್ತರ ಇರ್ತದೋ ಇಲ್ಲೋ? ಉತ್ತರ ಇರ್ತದೆ, ಆದ್ರೆ ಆ ಒಂದು ವಾತಾವರಣ ಬಿಟ್ಟು ಹೊರಗೆ ಬರಲಿಕ್ಕೆ ಆಗಂಗಿಲ್ಲ, ಉತ್ತರ ಕಂಡುಕೊಳ್ಳಿಕ್ ಆಗಂಗಿಲ್ಲ ಅಂತ ಪರಿಸ್ಥಿತಿ ಒಳಗೆ ನಾವಿರ್ತೀವಿ. ಹೌದಲ್ಲ, ಮತ್ತ ಅವಾಗ ಉತ್ತರನೇ ಇಲ್ಲ ಅಂತ ಅನ್ಬೇಕಾಗ್ತದೆ. ಅದಕ್ಕೆ ನಾ ಹೇಳದೇನು, ಈಗ ಚಿಂತೆ ಬರ್ತಾವ ಸಂಸಾರ ಅಂದ್ರೆ ಚಿಂತೆ ಇರೋದೇ. ಹೌದು, ಹೌದಲ್ಲ, ನಾವು ಸಮಾಜದಾಗ ಬದುಕ್ತಿ ಅಂದ್ರೆ ಸಮಾಜ ಎದುರಿಸಬೇಕು. ಸಮಾಜ ನಮಗ ನಾವು ವಿಚಾರ ಮಾಡಿದ್ರೆ ನಮ್ ಸಮಾಜ ನೋಡುದಿಲ್ಲ. ಹೌದು, ಸಮಾಜ ತಂದೆ ಆದಂತ ದೃಷ್ಟಿಯಿಂದ ನೋಡ್ತದ. ಆಮೇಲೆ ನಾವು ಅದಕ್ಕೆ ಹಿಂಗೆ ನೋಡು ಅಂತ ಹೇಳಿಕ್ ಆಗಂಗಿಲ್ಲ. ಆಗೋದಿಲ್ಲ, ಯಾಕಂತಂದ್ರೆ ಒಬ್ಬರಿಲ್ಲ ಇಬ್ಬರಿಲ್ಲ ದೊಡ್ಡದ. ಅದಕ್ಕ ನಾವ್ ಅನ್ಕೊಂಡಂಗ್ ಸಮಾಜ ಅನ್ಬೇಕು ಅಂತ ಮೊದಲೇ ಅವ್ನು ಅನ್ಕೋತಿ ನೋಡು, ಅದೇ ದೊಡ್ಡ ತಪ್ಪು. ಖರೇ ಅದು. ಹೌದಲ್ಲ. ಹೌದು, ಅದಕ್ಕ ಯಾವುದೇ ಒಂದು ನಮ್ ಸಮಸ್ಯೆ ಬಂತು, ನಂದ್ ವಿಚಾರ ಏನು ಅಂತಂದ್ರ, ಒಂದ್ಸಲ ನಾ ಏನ್ ಮಾಡಿನಿ, ನಾ ಮಾಡಿದ ಕರೆಕ್ಟ್ ಅದೇನು, ನಾ ಎಲ್ಲಿಂದ ಶುರು ಮಾಡಿದ್ದ, ಎಲ್ಲಿ ಅನ್ನೋ ತಪ್ಪಾಗ್ಯದ, ಅಥವಾ ನನ್ನ ಕಡೆಯಿಂದ ಯಾರಿಗೋ ಏನೋ ಆಗ್ಯದ, ಅದಕ್ಕ ಅವ್ರು ನನಗೆ ಹಿಂಗ ಅಂದ್ರು, ಅಥವಾ ಹಿಂಗ ಅಂದಿರಬಹುದು, ಅಥವಾ ಇದರಿಂದ ಹೊರಗೆ ಬರ್ಬೇಕು. ಯಾಕಡೆ ಅಂದ್ರೆ ನೋಡು, ಆ ಒಂದು ಸರ್ಕಲ್ ಇರ್ತಲ್ಲ, ಅದೇ ಆ ಸರ್ಕಲ್ ಇಂದ ಹೊರಗೆ ಬಂದು ನಿಂತು ವಿಚಾರ ಮಾಡು ಅಂತಂದ್ರ ಒಂದು ಸಮಸ್ಯೆಗೆ ಒಂದ್ ಎಲ್ಲೋ ಬೆಳಕು ಕಾಣಿಸ್ತದ. ಹೌದು, ಯಾಕಂತಂದ್ರೆ ತಿಳಿದವ್ರು ಏನ್ ಹೇಳ್ಯಾರ, ಜಗತ್ತಿನೊಳಗ ಉತ್ತರ ಇರಲಾರದು ಸಮಸ್ಯೆಗಳು ಇಲ್ಲ. ಕರೆನೇ ಅದ, ಉತ್ತರ ಸಮಸ್ಯೆಗಳ. ಹೌದು, ಯಾವುದೇ ಒಂದು ಸಮಸ್ಯೆಗೆ ಉತ್ತರ ಸಿಕ್ಕೇ ಸಿಗ್ತದೆ, ಉತ್ತರದಾಗ ಸಮಸ್ಯೆ ಆಗಿರ್ತಂತ. ಹೌದಲ್ಲ, ಆದ್ರೆ ನಾವು ಅದು ಉತ್ತರ ಹುಡುಕ್ಲಿಕ್ಕೆ ನಾವು ನಿಷ್ಫಲ ಆಗಿರ್ತೀವಿ, ನಮ್ಗೆ ಹಾದಿ ಸಿಕ್ಕಿರೋದಿಲ್ಲ. ಹಾದಿ ಸಿಕ್ಕಿರಂಗಿಲ್ಲ ಅಂತಲ್ಲ, ಅದ ಕಡೆ ವಿಚಾರ ಮಾಡಂಗಿಲ್ಲ ನಾವು. ಯಾಕಂತಂದ್ರ ನಾವು ತಲೆ ಏನೋ ತುಂಬಿಕೊಂಡ್ ಬಿಟ್ಟಿರ್ತೀವಿ, ಅದೇ ಖರೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಒಂದೊಂದ್ಸರ್ತ ಇಷ್ಟು ತಾರಕಕ್ಕೆ ಹೋಗ್ಬಿಡ್ತದಲ್ ರಾಜಣ್ಣ, ಇವತ್ ನೀ ಬಂದಿ ಅಂತ ಒಂದ್ ಸ್ವಲ್ಪ ಸಮಾಧಾನ ಆಗತ್ತದ. ಇಲ್ಲಂದ್ರೆ ಏನ್ ಮಾಡಿ ಏನದಪ್ಪ ಅರ್ಥ? ಏನಿಲ್ಲ ಜೀವನದಾಗ, ಜೀವನದಾಗೆ ಏನೂ ಇಲ್ಲ. ಏನ್ ಮಾಡಿದ್ರೆ ಏನದ ಕೊನೆಗೊಂದಿನ ಸಾಯದದಲ್ಲ, ಈ ಮೊದಲೇ ಸತ್ರ ಆಯ್ತು ಅಷ್ಟ. ಯಾಕೆ ದಿನಗಳ ತಡಿಬೇಕು? ಆತ್ಮಹತ್ಯೆ ಮಾಡ್ಕೊಂಡ್ರಾಯ್ತು, ಸರಳದಲ್ಲ, ಒಂದ್ ನಿಮಿಷದ ಕೆಲಸ ಅದು. ಸಮಸ್ಯೆ ಬಗೆಹರಿದಂಗಾಗ್ಬಿಡ್ತದೆ, ಯಾರಿಗೂ ಸಮಸ್ಯೆ ಆಗಂಗಿಲ್ಲ ಅನ್ಕೊಂಡು ಏನ ಹೌದು ಹಿಂಗ ಆತ್ಮಹತ್ಯೆ ಮಾಡ್ಕೊಳ್ತಾರ ನೋಡು, ಇದು ದೊಡ್ಡ ತಪ್ಪು. ಆಮೇಲೆ ಕಾನೂನಿನ ಪ್ರಕಾರ ತಪ್ಪು ಹೌದಲ್ಲ, ಯಾಕಂದ್ರೆ ಜೀವ ನಮಗ್ ಕೊಡ್ಲಿಕ್ಕೆ ಅಧಿಕಾರ ಏನು ಅಂತಂದ್ರ ಜೀವ ತಗೊಳ್ಲಿಕ್ಕೆ, ಅದ ನಮ್ಮ ಜೀವ ನಾವೇ ತಗೊಳ್ಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಈಗ ಈ ಒಂದು ನಿಸರ್ಗದಾಗ, ಈ ಒಂದು ಸಂಸಾರದಾಗ ನಾವು ಹುಟ್ಟಿ ಬಂದೀವಿ ಅಂತಂದ್ರ ದೇವರನ್ಕೋ ಅಥವಾ ನಿಸರ್ಗ ಅನ್ಕೋ ಸೃಷ್ಟಿ ಅನ್ಕೋ ನಮ್ಗೇನು ಒಂದು ಅವಕಾಶ ಕೊಟ್ಟದ, ಬದುಕಲಿಕ್ಕೆ ಅವಕಾಶ ಕೊಟ್ಟದ, ಬದುಕಬೇಕು ನಾವು. ಈ ಒಂದು ಜೀವನ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಯಾವಾಗ ಮುಗಿಬೇಕು ಮುಗಿತದೆ, ಅವಾಗ ನಾವು ನಿಂದ್ರಂದ್ರೂ ಅದು ನಿಂದ್ರೋದಿಲ್ಲ, ನಿಂದ್ರಂಗಿಲ್ಲ ಹೌದಲ್ಲ. ಹೌದು, ಅದಕ್ಕೆ ನಾವೇ ಆಗಿ ಅದಕ್ಕೆ ಅಂತ್ಯ ಹಾಡಬಾರ್ದು. ಹೌದು, ಅದಕ್ಕೇನಂತಂದ್ರೆ ಈ ಎಲ್ಲಾ ಸಮಸ್ಯೆಗಳಿಗೆ ಈ ಒಂದು ಆತ್ಮಹತ್ಯೆ ಪರಿಹಾರ ಆಗೋದಿಲ್ಲ. ಇನ್ನೊಂದು ನಿಮಗೆ ಸರಣ ಎಕ್ಸಾಂಪಲ್ ಹೇಳ್ತೇನೆ. ಒಂದ್ ಯಾವ್ದೋ ಒಂದು ಕೆಲಸ ಮಾಡ್ಬೇಕಂತ ಇಟ್ಕೊಂಡಿರ್ತೀವಿ, ಅಥವಾ ಮಕ್ಕಳು SSLC ಇರ್ತಾರೆ ಅಥವಾ PUC ಇರ್ತಾರ ಅಂತ ಇಟ್ಕೊಂಡು ಒಂದು ಮುಖ್ಯವಾದ ಘಟ್ಟ ಇರ್ತಾವ, ಅಲ್ಲಿರೋ ಫೇಲ್ ಆದ್ವಿ ಅಥವಾ ನಾವು ಅನ್ಕೊಂಡಂಗ ಆಗ್ಲಿಲ್ಲ ಅಂತಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನೋಡ್ತೀವಿ. ಹೌದಲ್ಲ, ಅಂತಂದ್ರೆ ನಾವು ಹುಟ್ಟೋ ಟೈಮ್ ಒಳಗ ಇದು ಮಾಡ್ತೀವಿ ಅಂತ ಕಂಡೀಷನ್ ಹಾಕಿ ಹುಟ್ಟಿರ್ತೀವಿ ಇಲ್ಲ, ಅದು ಒಂದು ಕರೆಯದ. ನಮಗ್ ಹುಟ್ಟ ಮುಂದೆ ನಮ್ಗೆ ಏನು ಗೊತ್ತಿರಂಗಿಲ್ಲ, ಅದು ಬೆಳತಾ ಬೆಳತಾ ಬೆಳತಾ ಎಲ್ಲಾನು ನಾಲೆಜ್ ಬಂದ್ಬಿಡ್ತದಪ್ಪ. ಆಮೇಲೆ ಸೊಸೈಟಿ ಒಳಗ ಬಗಲಾಗ ಮನಿಗಳು ಇರ್ತಾವ, ಇನ್ನೊಬ್ರು ಹುಡುಗರು ಇರ್ತಾವ, ಇನ್ನೊಂದ್ ಇರ್ತದ, ಎಲ್ಲಾನು ಇರ್ತದ. ಅವರು ದಿನಕ್ ದಿನ ಅವ್ರದ್ದು ಅಭಿವೃದ್ಧಿ ಆಗ್ತಿರ್ತದ. ಈ ನಮ್ ಹುಡುಗರು ಹಿಂಗ ಅದು ಒಂದ್ ಕೂಡನೆ ಅವ್ರ ನೋಡು ಇವ್ರ ನೋಡು ಅಂತ ಅನ್ಕೋತ್ ಕೂಡದಾಗ್ತದ. ಅಲ್ಲಿ ಅಲ್ಲಿ ಎಲ್ಲಾರು ತಮ್ ಮಕ್ಕಳಿಗೆ ಶಾಣೆ ಮಾಡ್ಬೇಕು ಅನ್ನೋದೇ ಇರ್ತದಲ್ಲ, ಅದಕ್ಕೆ ಎಷ್ಟೊಂದು ಕಷ್ಟ ಪಟ್ಟಿರ್ತಾರಿಲ್ಲ. ಮತ್ತ ಅಂದ್ಮೇಲೆ ಆ ಒಂದು ಲೆವೆಲ್ ಗೆ ಅವ್ರು ಬರ್ಲಿಲ್ಲ, ಅದಕ್ಕೆ ಅಷ್ಟ ಲೆವೆಲ್ ಬೇಡ, ಅವ್ನ್ ಸ್ವಲ್ಪ ಮುಟ್ಟಬೇಕಲ್ಲ ಅವರು. ಅದಾಗ್ಲಿಲ್ಲ ಅಂದ್ರೆ ಏನ್ ಮಾಡಿ ಏನದಪ್ಪ ವ್ಯರ್ಥ ಅಲ್ಲ ಅಂತ ಅನ್ನಂಗಾಗಂಗ್ಲ. ನೋಡ್ ಶೋಭಕ್ಕ, ಇಲ್ಲಿ ಏನ್ ವಿಚಾರ ಮಾಡ್ಬೇಕಂತಂದ್ರೆ ಐದು ಬಟ್ಟು ನಮ್ ಕೈವು ಸಮಾನವೇನು, ನೀವೆಲ್ಲ ಹೇಳ್ಬೇಡಪ್ಪ. ಐದು ಬಟ್ಟು ಸಮಾವೇನು ಅಂತಂದ್ರೆ ಕಟ್ ಮಾಡು ಹೊಸ ಸಮ ಆಗ್ತವ. ಅಂದ್ರೆ ನಾ ಹೇಳ್ದೇನು ಈಗ ಒಂದ್ SSLC ನಾವು ಫೇಲ್ ಆದ್ವಿ ಅಂತ ಇಟ್ಕೊಂಡು ಜೀವನ ಮುಗಿತೇನ ಅಲ್ಲಿಗೆ ಮುಗಿಯಂಗಿಲ್ಲ ಬಿಡು. ನೀ ಹಿಂಗ್ ಹೊರಗೆ ಬಂದು ವಿಚಾರ ಮಾಡೋದು ಅಂತ ನಾ ಹೇಳ್ದಾಗಲೇ ನೀವು ಹೇಳ್ದ ನೋಡು, SSLC ಫೇಲ್ ಆದ್ವಿ ಅಂತ ಇಟ್ಕೊಳ್ಳ, ಜೀವನ ಮುಗಿತೇನು ಇಲ್ಲ. ಹೌದಿಲ್ಲ, SSLC ಇನ್ನೊಂದ್ ಪರೀಕ್ಷೆ ಬರೀಬಹುದು, ಸಪ್ಲಿಮೆಂಟರಿ ಇರ್ತದ. ಆಮೇಲೆ ಇನ್ನೂ ಬಹಳಷ್ಟು ಹಾದಿಗಳದಾವ, ಒಂದ್ ಸಲ ಎರಡ್ ಸಲ ಪರೀಕ್ಷೆ ಕಟ್ಟೋಣ, ಕೆಲವೊಂದ್ಸಲ ನಮ್ಗೆ ತಲೆಗೆ ಹತ್ತೋದೇ ಇಲ್ಲ ಅಂತ SSLC ಪಾಸೇ ಆಗೋದು ಅಂದ್ರೆ ಜೀವನ ಮುಗಿತೇನು, ಬಿಟ್ಟು ಬಿಡ್ಬೇಕಾಗ್ತದೆ ಅಂತಂದ್ರೆ ನಾ ಹೇಳ್ದೇನು. ನಮ್ಮ ಸಂಸಾರದಾಗ ನಮ್ಮ ಜಗತ್ತಿನ ನೋಡ್ಬೇಕು, ಎಷ್ಟೋ ಜನ SSLC ಫೇಲ್ ಆದವರು, ಶಾಲೆಗೆ ಹೋಗದೇ ಇರುವಂತವ್ರು ಸಹಿತ ಜೀವನದೊಳಗೆ ಸಾಕಷ್ಟು ಸಾಧನೆ ಮಾಡ್ಯಾರ, ಸಾಕಷ್ಟು ಮೇಲ್ಮಟ್ಟಕ್ಕೆ ಹೋಗ್ಯಾರ, ಒಳ್ಳೆ ಜೀವನವನ್ನ ಮಾಡ್ಯಾರ. ಹಂಗ ನಾವು ಪ್ರಯತ್ನ ಮಾಡೋದು, ನಮ್ ಕಡೆಯಿಂದ ತಾಯಿ ತಂದೆ ಪ್ರಯತ್ನ ಮಾಡೋದು, ಮಕ್ಕಳ ಪ್ರಯತ್ನ ಮಾಡೋದು. ಒಂದ್ ವೇಳೆ ಶಿಕ್ಷಣ ಹತ್ತಿಲ್ಲ, ಬೇರೆ ಹಾದಿಗಳು ಸಾಕಷ್ಟು ಅದ ನಮಗೆ, ಸಾಕಷ್ಟು ಹಾದಿಯಿಂದ ನಾವು ಬದುಕಬಹುದು. ಆಮೇಲೆ ಇನ್ನೊಂದ್ ಯಾವ್ದೋ ಒಂದ್ ಕೆಲಸ ಇಟ್ಕೊಂಡು ಇಟ್ಕೋ, ಒಂದ್ ಯಾವ್ದೋ ನಾವು ಮಾಡ್ಬೇಕಾಗಿರ್ತದೆ, ಆಗೋದಿಲ್ಲ, ಫೇಲ್ ಆಗ್ತೀವಿ. ಅದೊಂದೇ ಕೆಲಸ ಅಂತಕೊಂಡು ಜೀವನ ಅದರ ಮೇಲೆ ನಿಂತಿರ್ತೀವಿ, ಅದನ್ನ ಬಿಟ್ಟು ಬೇರೆ ಶುರು ಮಾಡ್ಕೋಬೇಕು, ಬೇರೆ ಮಾಡ್ಕೊಳ್ಳೋದು, ಬಿಸ್ನೆಸ್ ಮಾಡ್ತಿರ್ತೀವಿ, ಒಂದು ಬಿಸ್ನೆಸ್ ಫೇಲ್ ಆಗ್ತದೆ ಅಂತ ಮುಗಿತೇನು. ಅವಕಾಶ ಕೊಡಿಲ್ಲ ಜಗತ್ತಿನೊಳಗ ಅಂದ್ರ ನಾನು ಧೈರ್ಯ ಮಾಡ್ಕೊಳ್ಬೇಕು. ಧೈರ್ಯ ಮಾಡ್ಕೊಂಡು ಮುಂದೆ ನುಗ್ಗುತ್ತೀವಿ ಅಂತ ನಾವು ವಿಚಾರ ಮಾಡಿದ್ವಿ ಅಂತಂದ್ರ ನಮಗ್ ಸಹಾಯಕ ಬಹಳ ಮಂದಿ ಬರ್ತಾರ. ನಾವು ಕಾಲ್ ಮುರ್ಕೊಂಡು ಟೊಂಕ ಮುರ್ಕೊಂಡು ಮನೆ ಮೂಲೆ ಕೂತೀವಿ ಅಂದ್ರೆ ಯಾರು ಬರ್ತಾರ? ಯಾರು ಬರಂಗಿಲ್ಲ. ಆ ಸಮಸ್ಯೆ ಉಳಿತದ, ಮತ್ತೆ ಇಂತವೆಲ್ಲ ಅನಾಹುತಗಳಾಗ್ತಾವ. ಯಾಕಂತಂದ್ರೆ ನಾವು ಬೇರೆಯವ್ರ ಜೊತೆಗೆ ಮಾತಾಡಬೇಕು. ಹೌದು. ಇನ್ನೊಂದು ಶೋಭಕ, ಇಲ್ಲಿ ಕೆಲವರು ಏನ್ ಹೇಳ್ತಾರಂತಂದ್ರೆ ನಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ದಾಗ ನಮ್ಮ ಒಳಗಿಂದ ತುಂಬಲ್ ಏನಿರ್ತದೆ, ಒಳಗಿಂದ ದುಗುಡು ಏನಿರ್ತದೆ, ಅದು ನಾವು ಎಂತವ್ರ ಹತ್ರ ಹೇಳ್ಕೊಳ್ಬೇಕಂತಂದ್ರೆ ನಮ್ಗೆ ಯಾರ ಮೇಲೆ ವಿಶ್ವಾಸದ ಅವ್ರ ಹತ್ರ ಹೇಳ್ಕೊಳ್ಬೇಕು. ಏ ಕೆಲವ್ರು ಹೆಂಗಿರ್ತಾರಂತಂದ್ರೆ ನಾವು ಹೇಳೋದಕ್ಕೆ ನಮ್ಗೆ ಉಲ್ಟಾ ತುಚ್ಛವಾಗಿ ನೋಡ್ತಾರೆ, ಅದ ತುಚ್ಛವಾಗಿ ಮಾತಾಡ್ತಾರೆ, ಅದ್ ತಿಳಿದಿಲ್ಲ ನಿಮಗೆ ಹಾಂಗ ಅನ್ನೋರ ಹತ್ರ ನಮ್ಮ ಸಮಸ್ಯೆ ಹೇಳ್ಕೊಬಾರ್ದು. ಯಾಕಂದ್ರೆ ನಮ್ಮ ಸಮಸ್ಯೆ ಇನ್ನೂ ಹೆಚ್ಚಾಗ್ತದೆ. ಆಮೇಲೆ ಸಮಸ್ಯೆಗೆ ಪುಷ್ಟಿ ಕೊಡೋರೆ ಬಹಳ ಮಂದಿ ಇರ್ತಾರ. ಅದಕ್ಕೆ ಇನ್ನ ಒಬ್ರನ್ನ ಒಬ್ರು ನಮ್ಗೆ ವಿಶ್ವಾಸ ಸಿಗ್ತಾರೆ. ಹೌದು, ನಮ್ಗೆ ವಿಶ್ವಾಸಕ್ಕೆ ಇದ್ದೇ ಇರ್ತಾರೆ. ಅಂತವ್ರ ಹತ್ರ ಹೇಳಿದ್ರೆ ಅವ್ರಿಗೆ ನಮ್ಗೆ ಸಮಾಧಾನ ಬರ್ತದೆ, ಇಷ್ಟೇ ಆಯ್ತಲ್ಲ ನೋಡೋಣ ತಗೋ ಇವತ್ತಿಗೆ ಬಿಟ್ಬಿಡು ಅಂತಂದ್ರ ಅವತ್ ಮುಗಿದ ಸಮಸ್ಯೆ. ಹೌದು, ಆ ವಿಚಾರದಿಂದ ಹೊರಗೆ ಬಂದೇ ಬಿಡ್ತಾರೆ. ಆ ಪ್ರಸಂಗದಿಂದ ಹೊರಗೆ ಬಂದಿಲ್ಲ ಏನಾಗ್ತದೆ ಅಂತಂದ್ರೆ ನಾವು ಬೇರೆ ಹಾದಿಗಳು ಸಿಗ್ತವೆ. ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ಶೋಭಕ ಏನ್ ವಿಚಾರ ಅಂತಂದ್ರೆ ನಮ್ಮ ಸೊಸೈಟಿ ಒಳಗ ನಮ್ಮ ಸಮಾಜದೊಳಗ ಈ ಮಾನಸಿಕ ಸಮಸ್ಯೆಗಳೇನವಲ್ಲ ಇವೆಲ್ಲ ಮಾನಸಿಕ ಸಂಬಂಧಪಟ್ಟಿವೆ. ಇದಕ್ಕೆ ನಾವು ಒಂದು ರೋಗ ಇದನ್ನು ನಾವು ಇದಂತ ಒಪ್ಪಿಕೊಳ್ಳೋದಿಲ್ಲ ಜಲ್ದಿ. ಇದನ್ನ ಏನಪ್ಪಾ ಹುಚ್ಚು ದವಾಖಾನೆಗೆ ಹೋಗ್ಬೇಕು, ತಲೆ ಕೆಟ್ಟದಂತ ಅಂತಾರ. ತಲೆ ಕೆಟ್ಟದ, ಹುಚ್ಚಿಡದಕ್ಕ ಹಿಂಗ ಅದು ಸಣ್ಣ ಶಬ್ದಗಳಾಗ್ಬಿಡ್ತಾವ, ಕೀಳುಮಟ್ಟದ ಶಬ್ದಗಳಾಗ್ಬಿಡ್ತಾವ. ಅದ್ರಲ್ಲಿಂದ ಮತ್ತಿಷ್ಟು ಅದೇನಾಗ್ತದ ದೀರ್ಘಕ್ಕೋಗ್ಬಿಡ್ತು ಅಂತ ನಾನು ಅದನ್ನು. ಈಗ ನಮ್ಗೆ ಆರಾಮಿಲ್ಲ, ಜ್ವರ ಬಂದಿಲ್ಲ, ಕೆಮ್ಮಾಗ್ಯದ, ನೆಗಡಿ ಆಗ್ಯದ, ಕಾಲರ ಆಗ್ಯದ, ಮತ್ತೊಂದಾಗ್ಯದ, ಟೈಫಾಯ್ಡ್ ಆಗ್ಯದ, ಡಾಕ್ಟರ್ ಬಳಿ ಹೋಗ್ತೀವಲ್ಲ. ಹೌದು, ಹಂಗ ಇದು ಒಂದು ರೋಗ ಖರೇ ಅದ. ಈಗ ಅವನಿಗೆ ಒಂಥರ ಆಗ್ಲಿಕ್ಕತ್ತಾನ ಮನುಷ್ಯ ಅಂತಂದ ಮೇಲೆ ಅದನ್ನ ವಿಚಾರ ಮಾಡ್ಬೇಕು. ಅವ್ನ ಸುತ್ತಮುತ್ತಿದ್ದವ್ರು ಮನ್ಯಾಗ ಯಾರ್ಯಾರು ಇರ್ತಾರಲ್ಲ, ಯಾಕೋ ಒಂಥರ ಸುಮ್ಮ ಕೊಡ್ಲಿಕತ್ತಾನ, ಏನೋ ವಿಚಾರ ಮಾಡ್ಲಿಕತ್ತಾನ, ಎದ್ರ ಬಗ್ಗೆ ವಿಚಾರ ಮಾಡ್ತಿರ್ಬೇಕು ಅಂತ ತಿಳ್ಕೋಬೇಕು. ತಿಳ್ಕೊಂಡ್ರ ಸರಿ ಸ್ವಲ್ಪ ಸುಧಾರಿಸ್ಕೊಳ್ಲಿಕ್ಕೆ ಆಗ್ತದೆ, ದವಾಖಾನೆ ಕರ್ಕೊಂಡು ಹೋಗ್ಬಹುದು, ಏನಾರ ಮಾಡಬಹುದು. ತಿಳ್ಕೊಲ್ಲಾರ್ದನೆ ಇದ್ರ ಹಣೆ ಬರ್ನೆ ಎಷ್ಟಾಯ್ತು ಬಿಡು ಅಂತ ಹೇಳಿ ಬಿಟ್ರೆ ಶುರು ಮಾಡಿದ್ರು. ಬೈಯೋದ್ ಒಂದ್ ಕಡೆ ಆಗಿರ್ತದೆ, ಅವ ಮೊದ್ಲೇ ಮನಸ್ಸಿನೊಳಗೆ ಕುದಿತಿರ್ತಾನ. ಆ ಬೈಯೋದ್ ಒಂದಾಯ್ತು ಅಂತಂದ್ರೆ ತೀರಾ ಇಷ್ಟ ಒಳಗಾಗ್ಬಿಡ್ತಾನ ನೋಡ ಮಾನಸಿಕ ರೋಗ. ಅದಕ್ಕೆ ಹುಡುಗ ಇರ್ಲಿ ಹುಡುಗಿ ಇರ್ಲಿ ಇನ್ನೊಂದು ವಿಚಾರ ಏನದು ಮುಖ್ಯವಾಗಿ ಅಂತಂದ್ರೆ ಊಟದ ಬಗ್ಗೆ, ಊಟ ಕಡಿಮೆ ಮಾಡ್ತದಂತ. ಆಮೇಲೆ ಅವ್ರ ವರ್ತನೆಗಳು ಬದಲಾವಣೆ ಆಗ್ತಾವಂತ. ಅಂದ್ರೆ ನಾರ್ಮಲ್ ಆಗಿ ಯಾರ ಜೊತೆ ಸೇರೋದಿಲ್ಲ, ಒಬ್ಬರೇ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರ, ಆಮೇಲೆ ಎದುರಾಗೂ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಇವನ್ ನಮಗ ಗುರ್ತಾಗ್ತಾವ, ಹೊರಗಿರೋದ್ರಿಂದ ಗುರ್ತಾಗೋದಿಲ್ಲ. ಹೌದೌದು, ಮನೆಗೆ ಅವ್ರ ಜೊತೆಗೆ ಯಾರು ಇರ್ತಾರೆ